ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಸಮಯ ಸರಿಯಾಗಿ 6:50.51 ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಈಗ ಕೇಳಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಕೃಷಿಯಲ್ಲೊಂದು ಕ್ರಾಂತಿ, ನ್ಯಾನೋ ಗೊಬ್ಬರಗಳು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಗೌರಮ್ಮ, ರಾಗಿ ಬಿತ್ತನೆ ಮಾಡಿದ್ದಲ್ಲ, ಹೆಂಗೈತವ ಪೈರು? ಚೆನ್ನಾಗಿ ಕಚ್ಕೊಂಡು ಮ್ಯಾಲ್ ಬಂದೈತೇನು? ಅದನ್ನೇನ್ ಹೇಳ್ತೀಯ ಶಿವಣ್ಣ, ಬಂದಿರೋದು ಹಂಗೆ ಹಸಿರು ನೀರಾಡತ್ತೈತೆ, ಹಂಗೈತೆ. ಹ್ಮ್ ಕಣವ, ಈ ವರ್ಷ ಯಾರ ಜಮೀನಲ್ಲಿ ನೋಡಿದ್ರು ರಾಗಿ ಬೆಳೆ ಬಂಗಾರದಂಗ್ ಬಂದೈತೆ. ಇಂಥ ವೈನಾದ ಬೆಳೆ ಬಂದು ಎಷ್ಟ್ ಕಾಲ ಆಗಿತ್ತೋ ಏನೋ. ಹೌದಮ್ಮ, ಈ ಸಾರಿ ಮಳೆ ಸರಿಯಾಗಿ ನಡೆಸಿದ್ರೆ ರಾಗಿ ಕಾಳ ಹಂಗೆ ಸೂರೆ ಆಗ್ತಾ ಬಿಡು. ನಾವು ಭಾರಿ ಕಾಲದಿಂದನೂ ರಾಗಿ ಬೆಳೆ ಮಾಡ್ತಾನೆ ಬಂದಿದ್ದೀವಿ. ಅವಾಗೆಲ್ಲ ಎಷ್ಟಿತ್ತು ಬೆಲೆ ಅಂತೀರಾ? ಏ, ಅದನ್ನೇನ್ ಹೇಳ್ತೀಯ ಮಾರಾಯ, ಬರೇ 100 ರೂಪಾಯಿಗೆ ಕ್ವಿಂಟಾಲ್ ರಾಗಿನ ಕಾಡಿ ಬೇಡಿ ಮಾರ್ತಾ ಇದ್ವಲ್ಲ. ಹ್ಮ್ ಕಣವ, ಈಗ ಗ್ಯಾಪ್ಕ ಮಾಡ್ಕಂಡ್ರೆ ಆಶ್ಚರ್ಯ ಆಗುತ್ತೆ. ಯಾನಾಡಿ ಕಮ್ಮಿ ರೇಟು ಆ ಕಾಲದಲ್ಲಿ. ಇಂತ ದುಡ್ಡಿಗೆ ಬೆಲೆ ಜಾಸ್ತಿ ಇತ್ತು ಆವಾಗ. 100 ರೂಪಾಯಿ ಹೊಂಚೋದು ಕೂಡ ಹುಡುಗಾಟ ಆಗಿರ್ಲಿಲ್ಲ ಗೊತ್ತಾ? ಏ, ನಾಕಾಣಿಗೆ ಒಂದ್ ಸೇರ್ ಅಕ್ಕಿ ಸಿಗೋದು ಅಂತೀನಿ, ಆದ್ರೆ ಆ ನಾಕಾಣಿಗಾಗಿ ಹಗಲು ರಾತ್ರಿ ದುಡಿಬೇಕಾಗಿತ್ತು. ನೆಲ್ಲಕ್ಕೆ ಅನ್ನ ಕಾಣ್ತಾ ಇದ್ದಿದ್ದು ಹಬ್ಬದ ದಿವಸ ಮಾತ್ರ ಅಲ್ವಾ? ಅದೇನ್ ಹೇಳನವ, ಬಿಳಿ ಅಕ್ಕಿ ಅನ್ನ ಊಟ ಮಾಡಕ್ಕೆ ಹಬ್ಬ ಎಂದ್ ಬರುತ್ತೋ ಅಂತ ನಾನು ಒಣಮರ ಗಿಣಿ ಕಾದಂಗ್ ಕಾತ್ಕೊಂಡ್ ಕೂತ್ಕಂತಿದ್ದೆ. 3 ಹೊತ್ತು ರೊಟ್ಟಿ ಇಲ್ಲ ಮುದ್ದೆ, ಇದೇ ಆ ಕಾಲದ ಊಟ ತಿಂಡಿ. ಹೆಸರು ಕಾಳು ಚಟ್ನಿ, ಉಳ್ಳಿಕಾಳು ಸಾಂಬಾರು. ಆವತ್ ಅದನ್ ತಿಂದಿದ್ಕೆ ಕಣವ ಇವತ್ ಇಷ್ಟ ಆರೋಗ್ಯವಾಗಿದ್ದೀವಿ. ಅದೇನೋ ನಿಜ ಕಣಪ್ಪ, ಇವತ್ತು ನೋಡ್ತಾ ಇಲ್ವಾ ಅನ್ನ ಸಕ್ಕರೆ ಮೈದಾ ಎಣ್ಣೆ ಅದು ಇದು ತಿನ್ನಂಗಿಲ್ಲ, ಒಂದ್ ಬಿಡಂಗಿಲ್ಲ. ಏ, ನಾನು ಊಟ ಮಾಡೋದ್ ನೋಡಿ ನಮ್ಮನೇಲಿ ಎಲ್ಲ ನೋಗ್ತಾರೆ. ಈ ವಯಸ್ಸಿನಲ್ಲಿ ಹೆಂಗ್ ಊಟ ಮಾಡ್ತೀಯ ಅಂತ. ಅದ್ರಲ್ಲಿ ನಗಕ್ಕೆ ಏನಾಯ್ತಿ? ನಾವ್ ತಿಂದಷ್ಟು ತಿಂದು ಅವ್ರು ಅರ್ಗಿಸ್ಕೊಳ್ಳಿ ನೋಡೋಣ. ಈಗಿನ ಮಕ್ಕಳಿಗೆ ಆ ಶಕ್ತಿ ಇಲ್ಲ ಬಿಡವ. ಆರ್ತಿ ತಗೊಂಡ್ರ ಉಷ್ಣ, ತೀರ್ಥ ತಗೊಂಡ್ರ ಶೀತ. ಏನ್ ಮಾಡ್ತೀಯಪ್ಪ, ನಾವ್ ಬೆಳೆಯೋ ಆಹಾರದಲ್ಲೇ ಸತ್ವ ಇಲ್ವಲ್ಲ. ಮಣ್ಣು ನೀರು ಗಾಳಿ ಎಲ್ಲವನ್ನು ಹಾಳು ಮಾಡ್ಬಿಟ್ಟಿದ್ದೀವಿ. ಎಲ್ಲಾ ಮೂಲಗಳಿಗೂ ವಿಷ ತುಂಬಿ ಅಮೃತನ ಹುಡುಕೋ ಉಚ್ಚರು ನಾವಾಗಿದ್ದೀವಿ. ಎಂತ ಅದ್ಭುತವಾದ ಮಾತಾಡ್ದೆ ಗಂಗಮ್ಮ. ಬೇವಿನ ಬೀಜ ಬಿತ್ತಿ ಬೆಲ್ಲದ ನೀರ್ ಹಾಕಿ ಬೆಳೆ ಬೆಳೆಸಿದ್ರೆ ಸಿಹಿಯಾದ ಹಣ್ಣು ಸಿಕ್ಕೋಕ್ ಸಾಧ್ಯವಾ? ಅಮಾವಾಸ್ಯ ರಾತ್ರಿನಲ್ಲಿ ಚಂದ್ರನ ಹುಡುಕೋ ಅರ್ಥಹೀನವಾದ ಪ್ರಯತ್ನಕ್ಕೆ ಫಲ ಸಿಕ್ಕೋದುಂಟೇನಪ್ಪ? 10 ವರ್ಷದಲ್ಲಿ ಕೆಡಿಸಿದ್ದನ್ನ 100 ವರ್ಷ ಆದ್ರೂ ರಿಪೇರಿ ಮಾಡೋದು ಕಷ್ಟ. ಅದು ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಇಂಥ ತಪ್ಪು ಮಾಡ್ತಾನೆ ಇದ್ದೀವಲ್ಲ, ಇದಕ್ಕೇನ್ ಹೇಳ್ಬೇಕ್ರವ ನಮ್ಗೆ? ಬಿಸಿ ತುಪ್ಪ ಉಗುಳಿದ್ರೆ ಕಳ್ಕೊಂತೀವಿ, ನುಂಗಿದ್ರೆ ಬಾಯಿ ಸುಟ್ಟೋಗುತ್ತೆ. ಅದಕ್ಕೆ ಮತ್ತೆ ಹೇಳೋದು, ಯಾವ್ದನ್ನೇ ಆಗ್ಲಿ ಆರಿಸಿ ಊಟ ಮಾಡ್ಬೇಕು ಅಂತ. ಈಗ ಯೂರಿಯಾ ಗೊಬ್ಬರನೇ ನೋಡು, ಹೆಂಗ ಕುಂತೈತಿ. ಹ್ಞೂ ಕಣವ, ಮಾರ್ಕೆಟ್ ಅಲ್ಲಿ ಒಂದ್ ಚೀಲ ಯೂರಿಯಾ ಸಿಕ್ಕೋದು ಕಷ್ಟ ಆಗೈತಿ. ಬೆಳಿಗ್ಗೆಯಿಂದ ಕ್ಯೂ ನಿಂತ್ಕೊಂಡ್ರು ಸಂಜೆ ಹೊತ್ಗೆ ಒಂದೋ ಎರಡೋ ಚೀಲ ಸಿಕ್ತಿತ್ತೆ ನೋಡವ. ಅದ್ರಲ್ಲೂ ಒಂದು ಅನುಕೂಲ ಐತೆ, ಸುಲಭವಾಗಿ ಸಿಕ್ಕಿದ್ರೆ ಲೆಕ್ಕಾಚಾರ ಇಲ್ದಂಗ್ ತಂದು ಸುರಿತಿದ್ವಿ. ಈಗ ಅಷ್ಟರ ಮಟ್ಟಿಗೆ ನಮ್ಮ ಭೂಮಿಗೆ ರಾಸಾಯನಿಕ ಹಾಕೋದು ತಪ್ಪಲ್ಲ ಅಂತ ಒಂದ್ ಕಡೆ ಸಮಾಧಾನನು ಕೂಡ ಹೌದು ಅಲ್ವಾ ಹೇಳಿ. ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ, ಆದ್ರೆ ರಾಸಾಯನಿಕ ಹಾಕ್ದೆ ಬೆಳೆನೆ ಬರೋದಿಲ್ವಲ್ಲವ, ಅದಕ್ಕೇನ್ ಮಾಡೋದು ಅಲ್ವಾ. ಮತ್ತೆ ಸಣ್ಣ ಮಕ್ಳು ಪಾನಿಪುರಿ ಗೋಬಿ ಮಂಚೂರಿ ಅಂತ ಆಟ ಹಿಡಿದ್ಕೊಂಡು ಕುಂತ್ಕೊಂತವಲ್ಲ, ಹಂಗೆ ನಮ್ಮ ಬೆಳೆಗಳು ಈ ರಸಗೊಬ್ಬರಕ್ಕೆ ಆಟ ಹಿಡಿತವಿ. ಅದಿಲ್ದೆ ಭೂಮಿ ಬಿಟ್ ಮೇಲಕ್ ಬರಲ್ಲ, ಹೆಜ್ಜೆಜ್ಗೂ ಇಡಿಗಾಯ ಹೊಡೆದು ದೇವ್ರನ್ನ ಕರ್ಕೊಂಡ್ ಬರ್ತಾರಲ್ಲ. ಹಂಗೆ ಕಾಲ್ ಕಾಲಕ್ಕೆ ಸೀಮೆ ಗೊಬ್ಬರ ಕೊಟ್ರೆ ಪೈರ್ ಮೇಲೆ ಕೇಳದ್ ನೋಡ್ರವ. ಇದು ಒಂಥರ ಮನುಷ್ಯರು ಕೆಟ್ಟ ಚಟ ಕಲಿತಾರಲ್ಲ ಹಂಗಾಗಿದೆ. ಈ ಅಭ್ಯಾಸನ ಬಿಡಿಸೋದು ಆಗಲ್ಲ ಬಿಡ್ರಿ. ಯಾಕಾಗಲ್ಲ ಗಂಗಮ್ಮ, ಎಲ್ಲ ಆಗುತ್ತೆ, ಆದ್ರೆ ಸಾಕಷ್ಟು ಸಮಯ ತಾಳ್ಮೆ ಮತ್ತೆ ಮುನ್ನೆಚ್ಚರಿಕೆ ಬೇಕು ಕಣವ. ಅದೆಂತದೋ ನೀನೇ ಯೂರಿಯಾ ಅನ್ನೋದು ಬಂದೈತೆ ಅಂತಿದ್ರು, ಅದ್ರ ಕತೆನ ಏನು? ಏ ಅದು ನೀನೇ ಯೂರಿಯಾ ಅಲ್ಲ ಕಣವ, ನಾನೇ ಯೂರಿಯಾ ಅಂತ ಅಲ್ವೇನವ. ಸುಮ್ನೆ ಇರವ ಅತ್ಲಗೆ, ಅದು ನೀನು ನಾನು ಅಂತ ಅಲ್ಲ ಕಣ್ರವ, ನ್ಯಾನೋ ಯೂರಿಯಾ ಅಂತವ ಅಂದ್ರೆ ಅದು ಸರಿಯಾದ ಸೂಕ್ಷ್ಮ ರೂಪ ಅಂತ. ಅದು ಸರಿಯಾದ ಸೂಕ್ಷ್ಮ ರೂಪ ಅಲ್ಲ ಗಂಗಮ್ಮ, ಯೂರಿಯಾದ ಸೂಕ್ಷ್ಮ ರೂಪ ಅಂತ ಕರೀತಾರೆ. ಅದನ್ನ ದ್ರವ ರೂಪದಲ್ಲಿ ತಯಾರು ಮಾಡಿದ್ದಾರೆ, ಹರಳು ರೂಪದ ಗೊಬ್ಬರದ ಜೊತೆಗೆ ಕಡ್ಡಾಯವಾಗಿ. ಇದನ್ನು ಸ್ವಲ್ಪ ನಾವು ಕೊಡ್ಲೇಬೇಕು. ಹ್ಞೂ ಕಣಪ್ಪ, ಹೋದ ವರ್ಷ ತಂದಿಟ್ಟ ಈ ಯೂರಿಯಾ ಬಾಟ್ಲಿನಲ್ಲಿ ಹಂಗೆ ಬಿದ್ದು ಎಕ್ಸ್ಪೈರ್ ಆಗಿದೆ. ನಮ್ಮನೆ ಪ್ರಾಣಿ ಇನ್ಯಾವ ಬಾಟ್ಲಿನಾರು ಆಗಿದ್ರೆ ನೋಡ್ಬೇಕಾಗಿತ್ತು, ಎಕ್ಸ್ಪೈರ್ ಆಗಕ್ಕೆ ಬಿಡದ. ಈ ಬಾಟ್ಲಿ ಅವಧಿ ಮುಗಿದ ಮೇಲೆ ತಾನ್ ಎಕ್ಸ್ಪೈರ್ ಆದ್ರೆ ಆ ಬಾಟ್ಲಿ ಅವಧಿ ಬರೋಕ್ಕೂ ಮೊದ್ಲೇ ಮನುಷ್ಯರನ್ನೇ ಎಕ್ಸ್ಪೈರ್ ಮಾಡ್ಬಿಡುತ್ತೆ. ಹಂಗೆ ನಾವು ಕೂಡ ಯಾವುದೇ ವಿವೇಚನೆ ಇಲ್ದಂಗೆ ಮಣ್ಣಿಗೆ ರಾಸಾಯನಿಕಗಳನ್ನ ಹಾಕಿ ಭೂಮಿನೇ ಎಕ್ಸ್ಪೈರ್ ಮಾಡ್ತಾ ಇದೀವಲ್ಲ, ನಮಗೂ ಕೂಡ ಒಂದು ಹೊಣೆಗಾರಿಕೆ ಬೇಡ್ವೆ ಹೇಳ್ರಿ. ಬೇಕು ಕಣ್ಗಂಗಮ್ಮ ಬೇಕು, ನಮಗೆ ನಿಮಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಈ ಜವಾಬ್ದಾರಿ ಬೇಕೇ ಬೇಕು. ಅದಕ್ಕೆ ಅಂತಾನೆ ಸಂಶೋಧನೆ ಮಾಡಿ ಈ ನ್ಯಾನೋ ಯೂರಿಯಾನ ತಯಾರು ಮಾಡಿರೋದು. ಅಂದ್ರೆ ಇದು ಕೂಡ ಇದು ರಾಸಾಯನಿಕವೇ ಅಲ್ವೇನಪ್ಪ, ಊದೋದ್ ಕೊಟ್ಟು ಒದ್ರೋದ ತಗೊಂಡಂಗೆ. ಅದು ನಿಜ ಬಿಡು, ಪದಾರ್ಥ ಒಂದೇ ಆದ್ರೆ ರೂಪ ಮಾತ್ರ ಬೇರೆ ಅಷ್ಟೇ ತಾನೆ ಶಿವಣ. ಅದು ಹಂಗಲ್ ಕಣ್ರವ, ಅರಳು ರೂಪದಲ್ಲಿರೋದಕ್ಕೂ ದ್ರವ ರೂಪದಲ್ಲಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆಯಂತೆ. ಹೌದೌದೌದು, ಹರಡು ರೂಪದಲ್ಲಿ ಬೆಳೆಗಳಿಗೆ ಕೊಟ್ಟಾಗ ಅದರಲ್ಲಿ ನೂರಕ್ಕೆ ಕೇವಲ ಬರೀ 30 ಭಾಗದಷ್ಟು ಮಾತ್ರ ಬೆಳೆಗಳಿಗೆ ಸಿಗುತ್ತಂತೆ. ಉಳಿದೆದ್ದೆಲ್ಲ ಏನಾಗುತ್ತೆ ಮತ್ತೆ? ಇನ್ನೇನಾಗುತ್ತೆ, ಎಲ್ಲ ಆವಿಯಾಗಿ ಗಾಳಿಗೆ ಸೇರುತ್ತೆ ಅಂತ ಕಾಣುತ್ತೆ. ಗಾಳಿಗೆ ಸೇರೋದು ನಿಜ, ಅದ್ರ ಜೊತೆಗೆ ನೀರಿಗೂ ಸೇರುತ್ತೆ. ನೀರು ಭೂಮಿ ಆಳಕ್ಕೆ ಹೋದಾಗ ಯೂರಿಯಾ ಕೂಡ ಅದ್ರ ಜೊತೆಗೆ ಭೂಮಿ ಆಳಕ್ಕೆ ಹೋಗುತ್ತೆ. ಈಗ ಸರಿಯಾತು ನೋಡು, ಮಣ್ಣು ನೀರು ಗಾಳಿ ಎಲ್ಲದಕ್ಕೂ ಸೇರಿ ಇಡೀ ವ್ಯವಸ್ಥೆನೇ ದಿಕ್ಕು ತಪ್ಪಿಸೋ ಕೆಲಸ ಮಾಡುತ್ತೆ ಅನ್ನಪ್ಪ. ಅದಕ್ಕೆ ಮತ್ತೆ ತಾಯಿ ಹಾಲು, ಕುಡಿಯೋ ನೀರು, ಉಸಿರಾಡೋ ಗಾಳಿ, ಹೀಗೆ ಎಲ್ಲ ಕಡೆ ಈ ಯೂರಿಯಾ ಬೆರೆತೋಗಿರೋದು. ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಪ್ಪ. ಬಳಸಿದ್ರೆ ಪಂಚಭೂತಗಳಿಗೆ ತೊಂದರೆ ಕೊಡುತ್ತೆ, ಬಳಸಲ್ಲ ಅಂದ್ರೆ ಹೊಟ್ಟೆಯ ಇಟ್ಟಿಗೆ ತಾತ್ವರ ಉಂಟಾಗುತ್ತೆ. ಅದಕ್ಕೆ ಮತ್ತೆ ಹೇಳಿದ್ದು, ಇಲ್ಲಿ ಬುದ್ಧಿ ಮತ್ತು ಹೃದಯ ಎರಡನ್ನು ಉಪಯೋಗಿಸಿ ಸರಿಯಾದ ದಾರಿ ಕಂಡುಕೋಬೇಕು. ಅದಕ್ಕೇನಪ್ಪ ಈ ನ್ಯಾನೋ ಯೂರಿಯಾ ಕಂಡು ಹಿಡ್ದಿರೋದು? ಇರ್ಬಹುದು, ಅರಳು ರೂಪದ ಯೂರಿಯಾದಲ್ಲಿ ಇರೋದಕ್ಕಿಂತ ಕಡಿಮೆ ಪ್ರಮಾಣದ ಯೂರಿಯಾ ಅಂಶ ಇದ್ರಲ್ಲಿರುತ್ತಂತೆ. ಆದ್ರೂ ಕೂಡ ಇದನ್ನ ಉಪಯೋಗಿಸಿದಾಗ 80% ಯೂರಿಯಾ ಬೆಳೆಗಳಿಗೆ ಸಿಕ್ಕುತ್ತೆ ಅಂತಾರೆ ಕಣವ. ಅಂದ್ರೆ ಇದರಲ್ಲಿ ವಾತಾವರಣಕ್ಕೆ ಸೇರೋ ಪ್ರಮಾಣ ಕಮ್ಮಿ ಅನ್ನಪ್ಪ. ಬೆಳೆಗಳಿಗೆ ಸಂಪೂರ್ಣವಾದ ಬಳಕೆನು ಆಯ್ತು, ವಾತಾವರಣ ಹಾಳಾಗೋದು ಕೂಡ ಕಡಿಮೆ ಆಯ್ತು ಅಲ್ವರ. ಇದು ಒಳ್ಳೆಯ ಉಪಾಯ ನೋಡು, ಇದ್ರ ಬೆಲೆ ತುಂಬಾ ಹೆಚ್ಚು ಅಂತ ಕಾಣುತ್ತೆ. ಹಂಗೇನು ಇಲ್ಲ ಕಣ್ಗಂಗಮ್ಮ, ಒಂದ್ ಚೀಲಕ್ಕೆ 1/2 ಲೀಟರ್ ಸಮ ಅಂತ ಹೇಳ್ತಾರೆ, ಅದ್ರ ಬೆಲೆ ಬರೀ 300 ರೂಪಾಯಿ ಮಾತ್ರ ಕಣವ. ಬಿಡು ಮತ್ತೆ, ಬರೀ ಇದನ್ನೇ ತಂದು ಬೆಳೆಗಳಿಗೆ ಸಿಂಪಡಣೆ ಮಾಡಿದ್ರಾಯ್ತು, ಅಂಗಡಿಗೆ ಹೋಗಿ ಕ್ಯೂ ನಿಲ್ಲೋದೆ ತಪ್ಪುತ್ತೆ. ಆ ಚೀಲ ತರೋದಕ್ ಬಾಡಿಗೆ, ತಂದಾಕೋ ಕೂಲಿ ಎಲ್ಲ ಉಳಿತಲ್ಲ, ಹಂಗಾಗಿ ಬೆಲೆ ಇನ್ನು ಕಡಿಮೆನೆ ಆದಂಗಾಯ್ತು. ಚೀಲ ಬಿಚ್ಚಿ ಸುಲಭವಾಗಿ ಹೊಲ ತುಂಬ ಚೆಲ್ದಷ್ಟು ಸುಲಭ ಅಲ್ಲ ಇದು. ಸ್ಪೇರ್ ಹಾಕೊಂಡು ಓಡಾಡ್ಬೇಕು. ಹತ್ತಿಪ್ಪತ್ ಬಿಂದಿಗೆ ನೀರ್ ಬೇರೆ ಬೇಕು. ಯಾರನ್ನ ಆದ್ರೂ ಸಹಾಯ ಕರ್ಕೊಂಡ್ರೆ ಅವ್ರಿಗೆ ಕೂಲಿ ಕೊಡ್ಬೇಕು. ಯಾಕೋ ಇದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಸಮಸ್ಯೆಗಳು ಇವೆ. ಮತ್ತೆ ಅದ್ಯಾರ ಅಷ್ಟೊಂದು ನೀರ್ ತಂದು ಕೊಡ್ಬೇಕಾಗತ್ತೆ ಹೇಳು? ಎಲ್ಲ ತಕ್ಕೂ ನಲ್ಲಿ ಬಂದು ಬಿಂದಿಗೆಯಲ್ಲಿ ನೀರ್ ಹಿಡಿಯೋಕೆ ಮರ್ತೆ ಹೋಗಿತ್ತೆ. ಇದೆಲ್ಲ ಆಗದ್ ಕೆಲ್ಸ ಬಿಡಪ್ಪ. ಒಂದೇ ಸರಿ ಆಗಲ್ಲ ಅಂದ್ರೆ ಹೆಂಗ್ ಜಯಮ್ಮ? ಯಾವುದೇ ಆಗ್ಲಿ ಹೊಸದಾಗಿ ಬಂದಾಗ ತೊಂದ್ರೆ ಅನ್ಸುತ್ತೆ, ಆದ್ರೆ ಬರ್ತಾ ಬರ್ತಾ ತಾನೇ ಸರಿಯಾಗುತ್ತೆ. ಇದೆಲ್ಲ ಏನು ಭಾರಿ ಕೆಲ್ಸ ಹೇಳು? ರೈತರು ಅಂದ್ರೆ ಇದೆಲ್ಲ ಇದ್ದಿದ್ದೆಯ ಮೇಲಾಗಿ ಇದು ಸ್ಪ್ರೇ ಮಾಡಿದ ತಕ್ಷಣಕ್ಕೆ ಬೆಳೆಗಳಿಗೆ ಪೂರೈಕೆ ಆಗುತ್ತಂತೆ. ಮೊದ್ಲೇ ಯೂರಿಯಾ, ಅದು ಒಂದಿಷ್ಟು ಜಾಸ್ತಿ ಆದ್ರೆ ಬೆಳೆಗಳೇ ಸುಟ್ಟೋಗ್ತವೆ. ಇನ್ನು ಅದರ ಮೇಲೆ ಸ್ಪ್ರೇ ಮಾಡೋದು ಅಂದ್ರೆ ಯಾಕೋ ಅನುಮಾನ ಕಣವ್ವ. ನನಗನ್ನಿಸ್ತಿತ್ತೆ ಮೊದಲು ಯಾರಾದ್ರೂ ಬಾಳಿಸಿ ನೋಡ್ಲಿ ತಗ, ಅವ್ರ ಬೆಳೆ ಉಳ್ಕೊಂಡ್ರೆ ಆಮೇಲೆ ನಾವು ಬಾಳಿಸಿದ್ರಾಯ್ತು. ಏ ಎಂತ ಮಾತಾಡಕ್ ಪಾಡಾಗಿದ್ಯ ನೋಡು, ಕಂಡವ್ರ ಮಕ್ಕಳನ್ನ ಬಾವಿಗ್ ತಳ್ಳಿ ಆಳ ನೋಡೋದು ಅಂದ್ರೆ ಇದೆಯ. ನಾನು ಗೊಬ್ಬರಗಳು ಬೆಳೆನ ಸುಟ್ಟಾಕಲ್ವಂತೆ, ಹಿಂಗಾಗಿ ಯೋಚನೆ ಇಲ್ಲದೆ ಇದನ್ನ ಬಳಕೆ ಮಾಡಬಹುದು. ಹೊಲ ತುಂಬಾ ಸ್ಪ್ರೇಯರ್ ಹೊತ್ಕೊಂಡು ಓಡಾಡೋದೇ ಒಂದು ಸಣ್ಣ ಕಷ್ಟ. ಏ ಮತ್ತೆ ಅದನ್ನೇ ಮಾತಾಡ್ತೀಯ ನೋಡು, ಏನ್ ಪ್ರತಿ ದಿವ್ಸ ಆ ಕೆಲ್ಸ ಮಾಡ್ಬೇಕು ಹೇಳು. ಅದಿರ್ಲಿ, ಅದೇನೋ ಶಿವಣ್ಣ ಇಮಾನಲ್ಲಿ ಒತ್ಕೊಂಡು ಹೊಲಕ್ಕೆಲ್ಲ ಸಿಂಪಡಿಸ್ತಾರೆ ಅಂತ ಹೇಳ್ತಾರಲ್ಲ, ನಿಜವೇ ಗಂಗಮ್ಮ? ಅದು ವಿಮಾನ ಅಲ್ಲ ಜಯಮ್ಮ, ಡ್ರೋನೋ ಅನ್ನೋ ಉಪಕರಣದ ಮೂಲಕ ಸ್ಪ್ರೇ ಮಾಡ್ತಾರೆ. ಅದು ಒಂದು ಒಂಥರ ಸಣ್ಣ ವಿಮಾನ ಇದ್ದಂಗೆ ಅನ್ನೋ. ಅದಕ್ಕಾಗಿ ಈ ಡ್ರೋನ್ ಬಾಡಿಗೆ ಕೊಡೋರೇ ಇದ್ದಾರಂತೆ. 10 ಲೀಟರ್ ನೀರು 500 ರೂಪಾಯಿ ದುಡ್ಡು ಕೊಟ್ರೆ ಒಂದ್ ಎಕರೆ ಹೊಲಕ್ಕೆ ಬರೀ 10 ನಿಮಿಷದಲ್ಲಿ ಸ್ಪ್ರೇ ಮಾಡಿಕೊಡ್ತಾರಂತೆ. ಅವಾಗೆಲ್ಲ ಎತ್ತು ಗಾಡಿ ಬಾಡಿಗೆಗೆ ಬರೋರು, ಆಮೇಲೆ ಟ್ರ್ಯಾಕ್ಟರ್ ಬಾಡಿಗೆಗೆ ಬಂತು, ಈಗ ಡ್ರೋನ್. ಮುಂದೆ ಇನ್ನೇನ್ ಬರುತ್ತೋ ಏನೋ. ಏನೇ ಹೇಳ್ಗವರಮ್ಮ, ಒಟ್ನಲ್ಲಿ ರೈತರ ಕೆಲ್ಸ ಅಗ್ರ ಆದ್ರೆ ಸಾಕವ. ಆತ್ಮ ನಿರ್ಭರ್ ಭಾರತ, ಆತ್ಮ ನಿರ್ಭರ್ ಕೃಷಿ ಘೋಷಣೆಗಳ ಪರಿಣಾಮ ಇದು. ನಾವು ಯಾರಿಗೇನ್ ಕಡಿಮೆ ಹೇಳು. ಕಡಿಮೆ ಅನ್ನೋ ಕಾಲ ಹೋಯ್ತು ಬಿಡು ಗಂಗಮ್ಮ. ನಮ್ಮ ಭಾರತ ದೇಶ ವಿಶ್ವದ ಗುರು ಆಗೋ ಸಮಯ ಇದು. ಎಲ್ಲಾ ಕಡೆಯೂ ಈ ಡ್ರೋನ್ಗಳು ಸಿಗ್ಬೇಕಲ್ಲ ಶಿವಣ. ನನ್ಗನ್ನಿಸ್ತೈತೆ ಅದ್ರ ಮೇಲೆ ನಾವೇ ಕುತ್ಕೊಂಡು ಸ್ಪ್ರೇ ಮಾಡ್ಬೇಕು. ಏನ್ ಕತೆನೋ, ನೀನ್ ಅದ್ರಲ್ಲಿ ಕುತ್ಕೊಂಡ್ರೆ ಡ್ರೋನ್ ಆಕಾಶದಲ್ಲಿರಲ್ಲ, ಪಾತಾಳ ಲೋಕ ಸೇರುತ್ತೋ ಅಷ್ಟೇಯ. ಏ ಅದ್ರಲ್ಲಿ ತುಂಬಿಸಿ ಹಾರ್ಬಿಟ್ಟು ನೆಲದಿಂದಲೇ ಆ ರಿಮೋಟ್ ಮೂಲಕ ನಿರ್ವಹಣೆ ಮಾಡೋದು ಜಯಮ್ಮ. ಇನ್ನು ಎಲ್ಲಾ ಕಡೆನು ಇವು ಬಾಡಿಗೆಗೆ ಸಿಗ್ತಾ ಇಲ್ಲ. ನ್ಯಾನೋ ಗೊಬ್ಬರಗಳ ಬಳಕೆ ಹೆಚ್ಚಾದಂತೆ ಈ ಡ್ರೋನ್ಗಳು ಕೂಡ ಎಲ್ಲಾ ಕಡೆ ಸಿಗ್ತವೆ. ಈ ನ್ಯಾನೋ ಗೊಬ್ಬರಗಳನ್ನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದೋ ಇಲ್ವಪ್ಪ? ಹ್ಮ್ ಕಣವ, ಅದನ್ನ ತಿಳ್ಕೊಳ್ಳೋದು ಮುಖ್ಯ. ಇಲ್ಲಾಂದ್ರೆ ಏನೋ ಮಾಡಕ್ಕೋಗಿ ಮತ್ತೇನೋ ಆದತ್ತು. ಹಂಗೇನು ಇಲ್ಲ ಜಯಮ್ಮ, ಎಲ್ಲಾ ಬೆಳೆಗಳಿಗೂ ಉಪಯೋಗ ಮಾಡಬಹುದು. ಬಿಸಿಲು ಹೆಚ್ಚಾಗಿರುವ ಸಮಯದಲ್ಲಿ ಇದನ್ನ ಬಳಸುವುದರಿಂದ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಲಭ್ಯವಾಗುತ್ತದೆ. ಆದರೆ ಮಣ್ಣಿನಲ್ಲಿ ತೇವಾಂಶ ಚೆನ್ನಾಗಿರಬೇಕು. ಅಷ್ಟೇ ಅಲ್ಲ, ಬೀಜೋಪಚಾರಕ್ಕೂ ಇದನ್ನ ಬಳಕೆ ಮಾಡಬಹುದಂತೆ. ಆದ್ರೆ ಕೆಲವೊಂದು ಸೂಕ್ಷ್ಮವಾದ ಮೇಲ್ಮೈಯನ್ನು ಹೊಂದಿರುತ್ತವ ಬೀಜಗಳು, ಅಂದ್ರೆ ಈ ಶೇಂಗಾ ಬೀಜ, ಸೋಯಾಬೀನು, ಇಂಥವುಗಳಿಗೆ ಬೀಜೋಪಚಾರಕ್ಕೆ ಬಳಸಿದ್ರೆ ಅದ್ರ ಮೇಲ್ಮೈ ಹಾಳೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಾರೆ. ನಮ್ ಕತೆ ನೋಡಿದ್ಯಾ, ಉಪಗ್ರಹ ಹಾರಿಬಿಟ್ಟಿದ್ವಿ, ಜಗತ್ತಿನ ದೊಡ್ಡ ತೂಗು ಸೇತುವೆ ಕಟ್ಟಿದ್ವಿ, ಬಾಹ್ಯಾಕಾಶ ನಿಲ್ದಾಣ ಮಾಡ್ತಾ ಇದ್ದೀವಿ, ರಕ್ಷಣಾ ಸಾಮಗ್ರಿಗಳನ್ನ ಸ್ವತಃ ತಯಾರು ಮಾಡ್ತಾ ಇದ್ದೀವಿ. ಈಗ ರೈತರ ಮನೆ ಬಾಗ್ಲಿಗೆ ತಂತ್ರಜ್ಞಾನ ಹುಡುಕೊಂಡ್ ಬರ್ತಾ ಇದೆ. ದೇಶ ಇಷ್ಟೊಂದು ಅಭಿವೃದ್ಧಿ ಸಾಧಿಸ್ತಾ ಇರ್ಬೇಕಾದ್ರೆ ನಾವು ಕೂಡ ಸ್ವಲ್ಪ ಬದ್ಲಾಗ್ಬೇಕಪ್ಪ. ಈಗ ನೋಡ್ ಜಯಮ್ಮ, ಬಹುತೇಕ ರಸಗೊಬ್ಬರಗಳನ್ನ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಇದಕ್ಕಾಗಿ ನಾವು ವಿಪರೀತವಾಗಿ ವಿದೇಶಿ ವಿನಿಮಯ ಖರ್ಚು ಮಾಡಬೇಕು. ಅದ್ರ ಬದಲಾಗಿ ನಾವೇ ಉತ್ಪಾದನೆ ಮಾಡ್ತಾ ಇರೋ ಈ ನ್ಯಾನೋ ಗೊಬ್ಬರಗಳನ್ನು ಬಳಸಿದ್ರೆ ಅಷ್ಟು ಹಣ ನಮ್ಮ ದೇಶದಲ್ಲೇ ಉಳಿಯುತ್ತೆ. ದೇಶದ ಅಭಿವೃದ್ಧಿಗೆ ಇದು ಕೊಡೋ ಒಂಥರ ಕೊಡುಗೆ ಕೊಟ್ಟಂಗೆ ಅಲ್ವಾ? ಹಂಗಾದ್ರೆ ನಾನು ಇನ್ಮೇಲೆ ಕಾಳು ಗೊಬ್ಬರ ಹಾಕದೇ ಇಲ್ಲ, ಬರೀ ಇದನ್ನೇ ಬಳಸ್ತೀನಪ್ಪ. ಸದ್ಯಕ್ಕೆ ಅದು ಸಾಧ್ಯ ಇಲ್ಲ ಜಯಮ್ಮ. ಈ ಮೊದಲು ನಾವು ನಮ್ಮ ಬೆಳೆಗಳಿಗೆ ಎಷ್ಟು ಯೂರಿಯಾ ಅಥವಾ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ವೋ ಅದರಲ್ಲಿ ಅರ್ಧ ಭಾಗ ಮಾತ್ರ ಈ ನ್ಯಾನೋ ಗೊಬ್ಬರಗಳನ್ನ ಬಳಕೆ ಮಾಡಬಹುದು. ಉಳಿದ ಅರ್ಧದಷ್ಟನ್ನ ಕಾಳ್ ರೂಪದಲ್ಲಿ ಕೊಟ್ರೆ ಒಳ್ಳೇದು. 10 ಚೀಲ ಬಳಸೋ ಕಡೆ 5 ಚೀಲ ಹರಳು ಗೊಬ್ಬರ, ಉಳಿದರ್ಧ ನ್ಯಾನೋ ರೂಪದಲ್ಲಿ ಕೊಡಬಹುದು. ಮುಂದಿನ ದಿನದಲ್ಲಿ ಪೂರ್ತಿಯಾಗಿ ನ್ಯಾನೋ ರೂಪದ ಗೊಬ್ಬರಗಳನ್ನೇ ಉಪಯೋಗಿಸಬಹುದು. ಆಗ್ಲಿ, ಅದರಲ್ಲೇನ್ ತಪ್ಪು? ಈಗ ಎಷ್ಟ್ ಸಾಧ್ಯವೋ ಅಷ್ಟನ್ನ ಬಳಕೆ ಮಾಡೋಣಪ್ಪ. ಈಗಾಗ್ಲೇ ಬಳಕೆ ಮಾಡಿದ ಕೆಲವು ರೈತರು ಇದು ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಹೇಳಿದ್ದಾರೆ, ಮತ್ತೆ ಕೆಲವರು ಪರವಾಗಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಇದೆಲ್ಲ ಅವ್ರು ಬಳಸಿದಂತ ಸಮಯ, ಆ ನೆಲ, ಆ ಬೆಳೆಯ, ಹೌದಿ, ಇದೆಲ್ಲದರ ಮೇಲೆ ತೀರ್ಮಾನ ಆಗುತ್ತೆ. ಸ್ವತಃ ನಾವು ಬಳಕೆ ಮಾಡಿ ನೋಡಿದ್ರೆ ಮಾತ್ರ ಇದು ನಮ್ಮ ಅರಿವಿಗೆ ಬರೋದು. ಫಲಿತಾಂಶ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಅದಕ್ಕೆ ಕಾರಣಗಳು ಕೂಡ ಬೇರೆ ಬೇರೆ ಇರಬಹುದು. ಆದ್ರೆ ತೊಂದರೆ ಅಂತೂ ಖಂಡಿತ ಇಲ್ಲ. ವಿಜ್ಞಾನಿಗಳು ಎಷ್ಟೋ ಪ್ರಯತ್ನ ಪಟ್ಟು ನಮ್ಮ ಒಳ್ಳೇದಕ್ಕಾಗಿ ಇದನ್ನ ಕಂಡಿಡ್ದಿದ್ದಾರೆ. ಅಂದಾಗ ನಾವ್ ಅದನ್ನ ಬಳಸಬಹುದು. 3 ರೂಪಾಯಿಗೆ ಮಾರ್ತಾ ಇದ್ದ ರಾಗಿನ ಈಗ 100 ರೂಪಾಯಿಗೆ ಮಾರೋ ಕಾಲ ಬಂದಿದೆ. ಹೀಗಾಗಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಇಂತಹ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಳ್ಬೇಕು. ಈ ಸಾರಿ ರಾಗಿಗೆ ಮೊದಲೇ ಬೆಂಬಲ ಬೆಲೆ ಘೋಷಣೆ ಆಗಿರೋದ್ರಿಂದ 1/2 ಎಕರೆ ಜಾಗ ಕೂಡ ಖಾಲಿ ಇಲ್ದಂಗೆ ರಾಗಿ ಬಿತ್ತನೆ ಆಗಿದೆ. ದೇಶದಲ್ಲಿ ಆಹಾರದ ಉತ್ಪಾದನೆ ಹೆಚ್ಚಾಗೋದಕ್ಕೆ ಇದರಿಂದ ಸಾಧ್ಯ ಆಯ್ತು ಅಲ್ವಾ? ಕಣವ, ಪಾಳ್ ಬಿದ್ದ ಹೊಲಗಳಿಗೆ ಒಳ್ಳೆ ಕಳೆ ಬಂದೈತೆ, ಹಸಿರು ಪೈರು ಎಲ್ಲೆಲ್ಲೂ ಕಂಗೊಳಿಸ್ತೈತೆ. ಒಂದು ಯೋಜನೆ, ಒಂದು ಕಾರ್ಯಕ್ರಮ ಸುಮ್ಸುಮ್ನೆ ಜಾರಿಗೆ ಬರೋದಿಲ್ಲ, ಅದ್ರ ಹಿಂದೆ ಇಂತಹ 6 ದೃಷ್ಟಿಕೋನಗಳಿರ್ತವೆ. ಒಂದು ಕಾಲದಲ್ಲಿ ಇಡೀ ದೇಶ ತುಂಬಾ ಆಹಾರಕ್ಕೆ ಹಾಹಾಕಾರ ಇತ್ತು. ಇವತ್ತು ನಾವು ಬಳಸಿ ಮತ್ತೊಬ್ಬರಿಗೆ ಕೊಡಬಹುದಾದಷ್ಟನ್ನ ನಾವೇ ಉತ್ಪಾದನೆ ಮಾಡ್ತಾ ಇದ್ದೀವಿ. ಹೊಸದರಲ್ಲಿ ನಮಗೆ ಒಂದಷ್ಟು ಅನುಮಾನಗಳು ಇದ್ದೇ ಇರುತ್ತೆ. ಇದರ ಬಳಕೆ ಹೆಚ್ಚಾದಂತೆ ಹೊಸ ಹೊಸ ಸಾಧ್ಯತೆಗಳು ನಮಗೆ ಗೊತ್ತಾಗುತ್ತೆ. ನೀವೇನೇ ಹೇಳ್ರಿ, ನಾನಂತೂ ನಾನೇ ಯೂರಿಯಾ ಅಲ್ಲ ಅಲ್ಲ ಅಲ್ಲ ಅಲ್ಲ ನ್ಯಾನೋ ಯೂರಿಯಾ ನ್ಯಾನೋ DAPನೇ ತಂದೇ ತರ್ತೀನ್ರವ. ನೀನಷ್ಟೇ ಅಲ್ಲ ಕಣವ, ನಾನು ತರ್ತೀನಿ. ನಾವೇ ಯಾಕೆ, ಎಲ್ಲರೂ ತರೋಣ, ಕಡ್ಡಾಯವಾಗಿ ಬಳಸೋಣ. ಆದ್ರೆ ಬೇರೆ ಯಾರಾದ್ರೂ ಮೊದಲು ಬಳಸ್ಲಿ, ಅವ್ರ ಬೆಳೆ ಸುಟ್ಟೋಗದಲ್ಲೇ ಉಳ್ಕೊಂಡ್ರೆ ಆಮೇಲೆ ನಾನು ಉಪಯೋಗ ಮಾಡ್ತೀನಿ ಅಂತ ಕಾಯ್ತಾ ಕೂತ್ಕೋಬೇಡ ಜಯಮ್ಮ. ಹೌದಮ್ಮ, ಯಾರೋ ನಡೆದ ದಾರಿಲಿ ನಡೆಯೋದು ಸುಲಭ ಅಲ್ವಾ, ಆದ್ರೆ ಹೊಸ ದಾರಿ ತುಳಿಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಏ ಸುಮ್ನಿರ ಶಿವಣ್ಣ, ನಮ್ಮೂರಲ್ಲಿ ನಾನೇ ಮೊದಲು ಬಳಸಿ ತೋರಿಸ್ತೀನಿ, ಆಗ್ಬೋದೇನಪ್ಪ? ಏ ನಮ್ ಜಯಮ್ಮ ಅಂದ್ರೆ ಏನ್ ಹುಡುಗಾಟವೆಯಾ? ಮನಸ್ ಮಾಡಿದ್ರೆ ಡ್ರೋನ್ ಒಳಗೆ ತಾನೇ ಕೂತ್ಕೊಂಡು ಸ್ಪ್ರೇ ಮಾಡಿಕೊಳ್ಳೋದಕ್ಕೂ ಸರಿ, ಗೊತ್ತಾ? ಅದು ನಿಜ. ಇದುವರೆಗೂ ಕೃಷಿಯಲ್ಲೊಂದು ಕ್ರಾಂತಿ, ನ್ಯಾನೋ ಗೊಬ್ಬರಗಳು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ DR, ನಿರ್ವಹಣೆ SR ಭಟ್, ನೆರವು UM ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈಗ ಕೇಳಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುಹಳ್ಳಿ ಗ್ರಾಮದ ರೈತ ಮಹಿಳೆ ವಿ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ.

ಗಜಮುಖನೇ ಗರ್ಭ ಶ್ರೀಗಣನಾಥ ಗಜಮುಖನೇ ಗರ್ಭ ಶ್ರೀಗಣನಾಥ ಹೌದೌದು ಹಿರಿಯ ವಾಹನವನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ಹೌದೌದು ವಿದ್ಯಾದಾಯಕ ಕೊಡುಯನೆಗೆ ನಿನ ಮತಿಯ ನಿನಪ